ಸ್ಪಾಟ್ ನಲ್ಲಿ ಅವರೇ ಬಂದ್ಬಿಟ್ಟು ವ್ಯವಸ್ಥೆ ಇದೆ. ಯಾವ್ಯಾವ್ದು ಬಾಳೆನೀರು ಬೆಳೆಯೋದು ಅಂದ್ರೆ ಏಲಕ್ಕಿ, ನಮ್ದು ಏಲಕ್ಕಿ, ನಮ್ದು ಏಲಕ್ಕಿ ಇದೆ, ಪಚ್ಚಬಾಳೆ ಅಂದ್ರೆ ಜೀನೈನ್ ಗ್ರ್ಯಾಂಡ್ ನೈನ್ ಇದೆ. ಒಂದ್ಸತಿ ಗ್ರ್ಯಾಂಡ್ ನೈನ್ ಮೂರು ವರ್ಷ ಒಂದೇ ಸತಿ ಹಾಕ್ಬಿಟ್ಟು ಮೂರು ಬೆಳೆನು ನಾಲ್ಕು ಬೆಳೆನು ಬರಿಬಹುದು ಫಾರ್ ಎವರ್ ಅದು ಕರೆಕ್ಟ್ ಆಗಿ ಆರ್ಗ್ಯಾನಿಕ್ ಆಗಿ. ಆರ್ಗ್ಯಾನಿಕ್ ಅಂದ್ರೆ ಭೂಮಿ ತಾಯಿ ಚೆನ್ನಾಗಿದ್ರೆ ಎಷ್ಟೋ ವರ್ಷ ಚೆನ್ನಾಗಿದ್ರೆ ಇಳುವರಿ ಚೆನ್ನಾಗಿರುತ್ತೆ, ಮತ್ತೆ ಪ್ರತಿ ವರ್ಷದ ಊತ್ತದು ಬಿತ್ತದು ಬೆಳೆಯೋದು ಅವೆಲ್ಲ ಒನ್ ಟೈಮ್. ತೆಂಗಿನ ಗಿಡ ತರನೇ ಆ ಬಾಳೆ ಗಿಡನು ಮಾಡ್ಕೋಬಹುದು ಅಂದ್ರೆ ಸೆಲೆಕ್ಟಿವ್ ಲೊಕೇಶನ್ ಒಳಗೆ. ಇನ್ನು ಕಮರ್ಷಿಯಲ್ ಆಗಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕಂಗೆ ನಿರ್ವಹಣೆನೂ ಇರ್ಬೇಕಾಗುತ್ತೆ. ಆ ರೀತಿ ನಮ್ದು ಉದ್ದೇಶ ಅಡಿಕೆ ಚೆನ್ನಾಗಿ ಬರ್ಬೇಕು, ತೆಂಗು ಚೆನ್ನಾಗಿ ಬರ್ಬೇಕು, ಅದ್ರ ಮಧ್ಯೆ ಹೆಂಗೂ ತೆಂಗು ಬರ್ಲೇಬೇಕು ಅಂತ ನಮ್ ಗುರಿ ಇಟ್ಕಂದ್ರೆ ಅದ್ರೊಳಗೆ ಮಧ್ಯೆ ಅಂತರ ಬೆಳೆ ಆಗಿ ಮಿಶ್ರ ಬೆಳೆ ಆಗಿ ಬಾಳೆನೂ ಹಾಕ್ಬಿಟ್ಟು ಬಾಳೆನಲ್ಲೂ ಇಯರ್ಲಿ ಕ್ರಾಪ್ ಆಗಿ ಅದನ್ನ ತಗೋಬಹುದು. ಎರಡು ವರ್ಷ ಮೂರು ವರ್ಷ ಹಾಗೆ ರನ್ ಮಾಡಿದ್ರೆ ಅಷ್ಟೊಳಗೆ ನಾಲ್ಕೈದು ವರ್ಷಕ್ಕೆ ತೆಂಗು ಬರುತ್ತೆ. ಇದೇ ರೀತಿ ಏಳು ಎಂಟು ವರ್ಷಕ್ಕೆ ಅಡಿಕೆನೂ ಬರುತ್ತೆ ಒಂದ್ ಹಂತಕ್ಕೆ ಹಂಗಾರ ಬರುತ್ತೆ. ಅಲ್ಲಿವರೆಗೂ ಜಾಗ ವೇಸ್ಟ್ ಆಗದೇನೆ ಅಥವಾ ಆದಾಯ ಬೇರೆ ರೀತಿಯ ಮೂಲ ಇಂಟರ್ ಕ್ರಾಪ್ ಅಥವಾ ಮಿಕ್ಸ್ ಬೆಳೆಯಾಗಿ ಅಂತರ್ ಬೆಳೆಯಾಗಿ ಓವರ್ ಆಲ್ ನೋಡಿದ್ರೆ ಕೃಷಿ ನಾವು ಮನೆಗಷ್ಟೇ ಅಲ್ಲ ಸಿಟಿಗಷ್ಟೇ ಅಲ್ಲ ಹಳ್ಳಿ ಇಲ್ಲಿವರೆಗೂ ಇತ್ತು. ಒಂದ್ ಹಂತಕ್ಕೆ ಕರೋನಾ ಟೀಚ್ ಮಾಡ್ತು ಹಳ್ಳಿ ಬದುಕು ಬೆಟರ್ ಅಂತಂದು ಸುಸ್ಥಿರ ಆಗಿರ್ಬೇಕು. ಎಲ್ಲೇ ಕೆಟ್ಟ ಕೆಟ್ಟ ಹೋಗಿ ಅದೇನೇ ಗಾದೆ ಹೇಳ್ತಾರೆ ಕೆಟ್ಟ ಹಳ್ಳಿ ಕೆಟ್ಟ ಇದು ರಿವರ್ಸ್ ಆಗ್ಬೇಕು. ಈಗ ಅಂದ್ರೆ ಅವರೆಲ್ಲ ಇಲ್ಲಿ ಯಾರಪ್ಪ ದುಡಿತಾರೆ ಅಂತ ಎಲ್ಲ ಪಟ್ಟಣಕ್ಕೆ ಹೋಗಿದ್ರು, ಆದ್ರೆ ಇವಾಗ ಹಳ್ಳಿ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಯ್ತು. ನೀವ್ ಹೇಳ್ತಾರದ್ ನಿಜ ಸರ್. ಮತ್ತೆ ಇವಾಗ ತರಕಾರಿ ಬೆಳೆಗ್ ಬರೋಣ, ಏನೇನ್ ತರಕಾರಿ ಬೆಳೀತಾ ಇದ್ದೀರಾ ನೀವು? ತರಕಾರಿ ಮೊದಲಾಗಿ ಭೂಮಿ ಅದೇನ ಹೇಳಿದ್ನಲ್ಲ, ಭೂಮಿ ಫಲವತ್ತತೆ ಹೆಚ್ಚಾಗಿ ಅದಕ್ಕಾಗಿ ಎಲ್ಲಾ ತರ ತರಕಾರಿ ಹಸಿಮೆಣಸಿನಕಾಯಿ ಹೆಚ್ಚಾಗಿ ಹೂವು ಚೆಂಡು ಹೂ ಬೆಳೆದಿದ್ದು ಮತ್ತೆ ಹಾಗಲ ಸೋಲಾರ್ ಬೀನ್ಸ್ ನಾಟಿ ಬೀನ್ಸ್ ಹಸಿಮೆಣಸಿನಕಾಯಿ ಸೊಪ್ಪು ಅಂತಂದ್ರೆ ಇದು ಕೀರೆ ಸೊಪ್ಪು ಸಬ್ಸಿಗೆ ಪುದೀನ ಅದೆಲ್ಲ ಮನೆ ಬೆಳಕಿಗೆ ಎಲ್ಲದೂ ಅಲ್ಲಿ ಫಿಕ್ಸ್ಡ್ ಆಗಿದೆ. ಜಿಕೆ ವಿಕೆಯಿಂದ ಎಲ್ಲಾ ತರದು ಹೈಬ್ರಿಡ್ ನಾಟಿವು ಎಲ್ಲವೂ ಅದಕ್ಕೆ ಆದ ಒಂದು ಜಾಗನೂ ಮಾಡಿದ್ವಿ. ಬ್ರೆಡ್ ಸಿಸ್ಟಮ್ನಲ್ಲಿ ಪ್ರತಿ ತಿಂಗಳು ಬಿತ್ತನೆ ಹಾಕ್ತಾ ಇರೋದು, ಪ್ರತಿ ವರ್ಷ ವರ್ಷಿಡೀ ಸಿಗಬೇಕು ಅಂದ್ರೆ ಆ ರೀತಿ ಪ್ಲಾನ್ ಆಗಿ ಮಾಡಲ್ಲು. ಅದನ್ನು ಕೂಡ ಮಾರ್ತೀರಾ ಸೊಪ್ಪು ತರಕಾರಿ? ಸೊಪ್ಪು ತರಕಾರಿ ಇಲ್ಲ, ನಾನು ಸ್ನೇಹಿತರಿಗೆ ಮನೆಯವರಿಗೆ ಬಂದವರಿಗೆ ಮತ್ತೆ ನಮ್ಮ ಜಮೀನಿ ಕೆಲಸಕ್ಕೆ ಬಂದ್ರೆ ಅವರಿಗೆಲ್ಲ ಇದಿದೆ. ಟೊಮೆಟೋನು ಬೆಳೆದಿವೆ, ಒಂದ್ ವರ್ಷ ಟೊಮೆಟೋನು ಬೆಳೆದಿವೆ. ಅವನ್ನೆಲ್ಲ ಆಗಿ ಆದ್ಮೇಲೆ ಲಾಸ್ಟಿಗೆ ಅದು ಲೇಬರ್ ಇಂಟೆನ್ಸಿವ್. ತರಕಾರಿ ಅಂತಂದ್ರೆ ಇವತ್ತೇ ಮಾರ್ಕೆಟಿಗೆ ಕಳ್ಸ್ಬೇಕು. ಇವತ್ತು ನಮ್ ಮನೆಗೆ ಆಕ್ಚುಲಿ ಕೋಕೋನಟ್ ಇವತ್ತು ಕಟಾವ್ ಬರ್ಬೇಕಾಯ್ತು, ನಾನು ಇಲ್ಲಿ ಬರೋದ್ರಿಂದ ಇವತ್ತು ಹೋಲ್ಡ್ ಮಾಡ್ಬೋದು. ಬಟ್ ಆದ್ರೆ ಟೊಮೆಟೊ ಇವತ್ತು ತೆಗಿಬೇಕು ಅಂದ್ರೆ ಇವತ್ತು ಕೀಳಲೇಬೇಕು. ಸೌತೆಕಾಯಿ ಅದನ್ನು ಮಾಡಿದೆ, ಇವತ್ತು ಕೀಳ್ಬೇಕು ಅಂದ್ರೆ ಇವತ್ತು ಕೀಳಲೇಬೇಕು. ಅದೇ ಈ ತೋಟಗಾರಿಕೆ ಬೆಳೆಗಳಾದ್ರೆ ವೆಯ್ಟ್ ಹಾಕೋದು ನಿಲ್ಸ್ಕೋಬಹುದು, ಮಾರ್ಕೆಟಿಗೆ ಕಳ್ಸೋದು ಒಂದೆರಡು ದಿನ ಆದ್ರೂ ನಡೆಯುತ್ತೆ, ಒಂದು ವಾರನೂ ಒಂದು ತಿಂಗಳು ನಡೆಯುತ್ತೆ. ಆ ಒಂದು ದೃಷ್ಟಿಯಿಂದ ನಾನು ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ತರಕಾರಿ, ಇನ್ನು ಬಹುವಾರ್ಷಿಕಗಳು ಬೆಳೆಗಳ ಮಧ್ಯದಲ್ಲಿ ತರಕಾರಿ. ಮೊದಲು ಅವಕ್ಕಾಗಿ ಎಲ್ಲ ಲಾರ್ಜ್ ಸ್ಕೇಲ್ ನಲ್ಲಿ ಅಂದ್ರೆ ಇತ್ತೆಂಗು ಮೊದಲೇ ವರ್ಷದಲ್ಲಿ ನಾಲ್ಕು ವರ್ಷ ತನಕ ಚೆನ್ನಾಗಿ ಬೆಳ್ಕೋಬಹುದು. ಆ ಇದರಲ್ಲಿ ಸೋಲಾರ್ ಬೀನ್ಸ್ ನಾಟಿ ಬೀನ್ಸ್ ಎಲ್ಲ ಬೆಳ್ಕೊಂಡಾಗಿದೆ. ಇತ್ತೀಚೆಗೆ ಹೊಸ್ತ ಹಾಕಿರೋದಲ್ಲ, ಮಧ್ಯದಲ್ಲಿ ಜಾಗ ಇದ್ದಿದ್ದಕ್ಕೆಲ್ಲ ಸಿರಿಧಾನ್ಯ ಸ್ವಲ್ಪ ತರಕಾರಿ ಬೆಳೆಗಳು ಮೊದ್ಮೊದ್ಲೆಲ್ಲ ಲಾರ್ಜ್ ಸ್ಕೇಲ್ ನಲ್ಲಿ, ಯಾಕಂದ್ರೆ ಒಂದು ಮೂರು ಎಕರೆ ತರ ಮೂರು ಎಕರೆ ಈ ವರ್ಷ ಅಡಿಕೆ ಕಟ್ಬೇಕು ಅಂತ ಬೆಳಿತೀವಿ, ಅದ್ರೊಳಗೆ ಅಷ್ಟು ಪೂರ್ತಿ ಬಾಳೆನೂ ಇರುತ್ತೆ. ಆ ಬಾಳೆ ಮಧ್ಯೆ ಮತ್ತೆ ಇನ್ನೂ ಅಲ್ಪಾವಧಿ, ಅದ್ರೊಳಗೆ ಮೂರು ತಿಂಗಳದು ಬಾಳೆ ಒಂದ್ ವರ್ಷದ್ದು, ಆರು ತಿಂಗಳು ಬೆಳೆ ಮಾಡ್ಕೊ, ಆರು ತಿಂಗಳೊಳಗೆ ಎರಡು ಬೆಳೆ ಬೆಳ್ಕೋಬಹುದಾಗತ್ತೆ. ನಾಟಿ ಬೀನ್ಸ್ ಇನ್ನು ಸೊಪ್ಪು ಅಲ್ಲಲ್ಲಿ ಸೊಪ್ಪುಗಳು ಹಾಕ್ತೀವಿ, ಚೆಂಡು ಒಂದ್ ಸತಿ ಹಾಕಿ ಎಲ್ಲಾ ಕಡೆಗೂ ಮಣ್ಣಿನ ಮದ್ದಾಸ್ತೀವಿ. ಸೊ ಓವರ್ ಆಲ್ ಅಂದ್ರೆ ಒಂದು ನಾವ್ ಹೇಗೆ ನಮ್ಮ ವಿಟಮಿನ್ಸ್ ನೂರ ಒಂದ್ ತರದು ಎಲ್ಲಾ ತರ ಹಣ್ಣು ಸೊಪ್ಪು ತರಕಾರಿ ಎಲ್ಲಾ ತರ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲಾ ವಿಟಮಿನ್ಸ್ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಹಂಗೆ ಭೂಮಿ ತಾಯಿಗೂ ಮುಂಗಾರು ಹಿಂಗಾರು ಬೇಸಿಗೆ ನಾಲ್ಕು ಕಾಲದಲ್ಲೂ ಬೇರೆ ಬೇರೆ ರೀತಿ ಬೆಳೆಗಳ ಪರಿವರ್ತನೆ ಬದಲಾವಣೆ ಮಾಡಿಬಿಟ್ಟು ಮಣ್ಣಿಗೆ ಸೇರಿಸ್ತಾ ಹೋದ್ರೆ ಫಲವತ್ತತೆ ಆಗುತ್ತೆ. ಆ ಭೂಮಿ ತಾಯಿ ಆರೋಗ್ಯ ಇದ್ರೆ ನಾವು ಆರೋಗ್ಯ ಇದ್ದಾಗೆ. ಅದೇ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ನ ಇನ್ನೊಂದು ಶಾರ್ಟ್ಕಟ್ ಇಲ್ಲ, ನಿರಂತರವಾಗಿ ತಾಳ್ಮೆ. ಈ ವರ್ಷ ಎಳ್ಳೀರು ವರ್ಷ ಕುಡಿಬೇಕು, ಇವತ್ತು ಕುಡಿತಿದೀವಿ ಅಂದ್ರೆ ನಾಲ್ಕೈದು ವರ್ಷ ಹಿಂದೆನೆ ಹಾಕಿರ್ಬೇಕು, ಅಷ್ಟು ತಾಳ್ಮೆ ಬೇಕಾಗುತ್ತೆ. ಒಂದು ಸತಿ ಅದು ಸಕ್ಸಸ್ ಆಯ್ತು ಅಂದ್ರೆ ನಿರಂತರವಾಗಿ ನಮ್ಮ ಐವತ್ತು ವರ್ಷ ತನಕ ಜೀವನ ಸುಲಭವಾಗಿರುತ್ತೆ, ನೆಮ್ಮದಿಯಾಗೂ ಇರುತ್ತೆ.